ಬಗೆ ಕೇಳುವರೆ ಕೇಳುವರೆ ಕನ್ನಡ ನಾಡಿನ ಹೆಣ್ಣಿನ ಹೊಮ್ಮನ ಹೊರೆಯಿಡಬೇಕೆ ನನ್ನ ದೊರೆ ನನ್ನ ದೊರೆ ಬಗೆ ಬಗೆ ಕೇಳುವರೆ ಕೇಳುವರೆ ಕನ್ನಡ ನಾಡಿನ ಹೆಣ್ಣಿನ ಹೊಮ್ಮನ ಹೊರೆಯಿಡಬೇಕು.